ಕೆಟ್ಟ ಅಂಗಳವೋದಿಲ್ಲೋ. ಭತ್ತ ಕುಟ್ಟುವ ಹೇಳ್ತಾರೆ, ಗೋವಿಂದು ರಾಯ ಲಂಬೋರು, ಗೋವಿಂದು ರಾಯ ಲಂಬೋರು, ಗೋವಿಂದು ರಾಯ ಲಂಬೋರು, ಗೋವಿಂದು ರಾಯ ಲಂಬೋರು, ಒತ್ತಾರರಿಯ ಮುನ್ನೆ ಹೇಳುವಾನು, ಗೋವಿಂದು ರಾಯ ಲಂಬೋರು, ಒತ್ತಾರರಿಯ ಮುನ್ನೆ ಮುನೇದೇರೆ, ಮೆಟ್ಟಂದೇ ಮಾಡೋಗಿ ಅತ್ವಾನೋ, ಒತ್ತಾರಯ ಮುನ್ನೇದೇರೆ, ಮೆಟ್ಟಂದೇ ಮಾಡೋಗಿ ಅತ್ವಾನೋ, ಲಾಗೆ ಮೆಟ್ಟಂದೇ ಮಾಡೋಗಿ ಅತ್ತೇರೆ, ಕೈಯೋ ಕಾಲು ಮಾರೆ ತೊಳೆದಾನೋ, ಮೆಟ್ಟಂದೇ ಮಾಡೋಗಿ ಅತ್ತೇರೆ, ಕೈಯೋ ಕಾಲು ಮಾರೆ ತೊಳೆದಾನೋ, ಕೈಯೋ ಕಾಲು ಮಾರೆ ತೊಳೆದೇರೆ, ಮೂಡೋ ಬದಿಗೆ ಮೈವಾಗ ನಿಲ್ವಾನೋ, ಕೈಯೋ ಕಾಲು ಮಾರೆ ತೊಳೆದೇರೆ, ಮೂಡೋ ಬದಿಗೆ ಮಕವಾಗ ನಿಲ್ವಾನೋ, ಮೂಡೋ ಬದಿಗೆ ಮಕವಾಗ ನಿಂತೇರೆ, ಸೂರ್ಯ ಹೀಗೆ ಕೈಯ ಮುಗಿದಾನೋ, ಮೂಡೋ ಬದಿಗೆ ಮಕವಾಗ ನಿಂತೇರೆ, ಸೂರ್ಯನಿಗೆ ಕೈ